ಶ್ರವಃ ಯಾವನ ಹೆಸರು ಪ್ರಸಿದ್ಧಿಯೋ ಅವನಿಗೆ ಶ್ರವಃ ಅಂತ ಕರೀತಾರೆ. ಅವನಿಗೆ ಆ ಪ್ರಸಿದ್ಧಿ ಎಲ್ಲಿಂದ ಪ್ರಾಪ್ತಿ ಆಯಿತು? ಅನ್ನಾದಿ ನಿಮಿತ್ತ ದಾನ. ಅನ್ನ ದಾನ ನಿಮಿತ್ತವಾಗಿ ಅವನಿಗೆ ಉತ್ತಮವಾದ ಹೆಸರು ಯಶಸ್ಸು ಬಂದಿದೆ. ವಾ ರೂಢಿತಃ ಅಥವಾ ರೂಢಿಯಲ್ಲಿ ಹೆಸರಿದ್ರೂ ಇರಬಹುದು. ನಮ್ಮಲ್ಲಿ ಒಬ್ರು ಯಾರು ಚತುರ್ವೇದಿಗಳಿದ್ರಲ್ಲ, ರಾಜ್ಯಪಾಲರಾಗಿದ್ದರು ಚತುರ್ವೇದಿ. ವೇದದ ಒಂದು ಶಬ್ದ ಗೊತ್ತಿದ್ದಿಲ್ಲ. ಚತುರ್ವೇದಿ ರೂಢಿತಃ. ಯಾರೋ ಅವ್ರ ಮನೆಯಲ್ಲಿ ನಾಲ್ಕು ತಲೆ, ಐದು ತಲೆ, ಹತ್ತು ತಲೆ ಹಿಂದೆ ಅವರು ವೇದ ಕಲಿತಿರ್ತಾರೆ. ಹೀಗಾಗಿ ಅದೇ ರೂಢಿಯಲ್ಲಿ ಇವರಿಗೂ ಬಂದ್ಬಿಟ್ಟಿರ್ತದೆ ಅಷ್ಟೇ. ಆ ವಾಜಶ್ರವಸನಿಗೆ ಕುಮಾರ ಸಂತಂ, ಅವನಿಗೊಬ್ಬ ಮಗ, ಅವನ ಹೆಸರು ನಚಿಕೇತ. ಈ ಕುಮಾರ ಪ್ರಾಬಬಲಿ ತುಂಬ ಸೂಕ್ಷ್ಮ ಹುಡುಗ ಅಂತ ಕಾಣಿಸ್ತದೆ. ಅವನಿಗಿನ್ನೂ ಉಪನಯನ ಆಗಿಲ್ಲ. ಆಗಿತ್ತು ಅಂದ್ರೆ ಎದ್ದಿನಲ್ಲಿ ಕೂತ್ಬಿಡ್ತಿದ್ದ. ಏ ಇಲ್ಲ ಸುಮ್ಮನೆ ಕೂತ್ಕೊಳ್ಳೋ ಅಂತ ಕೂಡಿಸಿಬಿಡ್ತಾರೆ. ಎದ್ರು ನೋಡು, ಹೆದರಿಸ್ತಾರೆ. ಅಂತಹ ವಯಸ್ಸಿಗೆ ಒಳಗಾದವನು ಗೊತ್ತಾಯ್ತಲ್ಲ. ಸೊ ಆದರೆ ಅವನು ಸೂಕ್ಷ್ಮ ಗ್ರಾಹಿ ಆಗಿದ್ದರಿಂದಾಗಿ ಸುಮ್ಮನೆ ಕೂಡ್ಲಿಕ್ಕೂ ಆಗೋದಿಲ್ಲ. ಅವನಿಗೇನು ಒಬ್ಬ ಕುಮಾರ ನಚಿಕೇತ ಅಂತ ಇದ್ದ, ಅವನು ಸುಮ್ಮನೆ ಕೂಡ್ಲಿಕ್ಕೂ ಆಗದೇ ದಕ್ಷಿಣಾಸು ನಿಯಮಾನಾಸು ಶ್ರದ್ಧಾ ಆವೇಶ. ದಕ್ಷಿಣಾರೂಪದಲ್ಲಿ ಗೋವುಗಳನ್ನು ತಗೊಂಡು ಹೋಗುವಂಥದ್ದನ್ನು ಸ್ವಲ್ಪ ನೋಡ್ತಾ ಇದ್ದ. ನಿನ್ನೆಯಿಂದನೆ ಭಾರಿ ತಯಾರಾಗಿತ್ತು ಅಂತ ಕಾಣಿಸ್ತದೆ. ಇವು ನನ್ನ ಹಸುಗಳಲ್ಲ ಅಂತ ಬಾಜು ಮನೆಯಾಗ ಕಟ್ಟಿಬಿಟ್ಟಿದ್ರು. ಅದನ್ನು ನೋಡಿದ್ದ. ಯಾವ ಹಸುಗಳನ್ನು ಉಳಿಸಿಕೊಂಡಿದ್ದ, ಅವು ಕೊನೆಯ ಹಲ್ಲು ಬಿದ್ದೋಗಿದೆ, ಕೊನೆ ಹುಲ್ಲು ತಿಂದಾಗಿದೆ, ಕೊನೆ ನೀರು ಕುಡಿದಾಗಿದೆ, ಎಲ್ಲ ಕೊನೆಯದು ಕೊನೆಯದು ಕೊನೆಯದು. ಎಷ್ಟು ಕೊನೆ ಹಸುಗಳು ಅಂತಂದರೆ, ದಾನ ತಗೊಂಡು ಆ ಬ್ರಾಹ್ಮಣ ತನ್ನ ಮನೆಗೆ ಹೋಗೋದ್ರೊಳಗಾಗಿ ಅಷ್ಟು ಕ್ಯಾನ್ಸರ್ಡ್ ಹಸುಗಳು. ಹಸುಗಳ ವಿಚಾರ ಹೇಳು. ಆ ತುಪ್ಪದೊಂದು ಹುಡುಗ ಬಂದಿದ್ದ ನೋಡ್ರಿ ಮೊನ್ನೆ ಆರ್ ಎಸ್ ಎಸ್ ಮೀಟಿಂಗ್ ಬೈಠಕ್ಕೆ. ತುಪ್ಪದ ತೆರಳು ಹುಡುಗ ಮುಂದೆ ಕೂತಿದ್ದ. ಅವನ ಮನೆಯಲ್ಲಿ ಒಂದು ಹಸು ಇತ್ತಂತ. ಅದು ಏನಕ್ಕೇನು ಕಾರಣದಿಂದ ಇವನಿಗೆ ಮನೆಯಲ್ಲಿ ಇಲ್ಲದೆ, ಇವನು ಭಾರಿ ಜೀವ ಹಸು ಮೇಲೆ, ಮನೆಯಲ್ಲಿ ಇಲ್ಲದೆ ಇದ್ದ ಸಮಯದಲ್ಲಿ ಇವರಪ್ಪ ಆ ಹಸುವನ್ನು ಯಾರೋ ಸಾಕ್ತೀವಿ ಅಂತ ಹೇಳಿದಂತ ಅವ್ರಿಗೆ ಕೊಟ್ಬಿಟ್ಟು ಏನು ವಾಪಸ್ ಒಂದು ಕೇಳ್ತಾನೆ. ಸಾಕ್ತೀವಿ ಅಂತ ಹೇಳಿದ್ರಪ್ಪ ಅವ್ರಿಗೆ ಕೊಟ್ಟಿದ್ದೀನಿ. ಅವನೊಬ್ಬ ಮುಸಲ, ಸಾಕ್ತೀವಿ ಅಂತ ಸುಳ್ಳು ಹೇಳ್ತವನಿಗೆ. ಅಲ್ಲಿಗೇನು ಓಡಿ ಹೋಗ್ಯಾನಲ್ಲಿ ಹೋದರೆ ಅದು ಆಗಲೇ ಕಟಕರಿಗೆ ಮಾರ್ಕೆಟ್ ಆಗುತ್ತೆ. ಮತ್ತೆ ಆರ್ ಎಸ್ ಎಸ್ ಶಾಖೆ ಮುಂದೆ ಎಲ್ಲ ಕಡೆ ಫೋನ್ ಹಚ್ಚಿ ಎಲ್ಲ ಮಾಡಿ ಯಾವ ಲಾರಿಯೊಳಗೆ ಹೋಯ್ತು ಅನ್ನೋದನ್ನು ಕೂಡ ಪತ್ತೆ ಹಚ್ಚ. ಅದನ್ನು ಹಚ್ಚಿ ಹೋಗಿ ಹೋಗಿ ಅದನ್ನು ತಲುಪೋದ್ರೊಳಗಾಗಿ ಅದು ಆಗಲೇ ಬೆಂಗಳೂರು ಬಂಡೀಪುರ ಏನದು ಮೈಸೂರು ಹತ್ರ ಬಂಡೀಪುರ ಏನದು ಕಾಡು ಬಂಡೀಪುರ ಅಂದ್ರಲ್ಲ ಆ ಬಂಡೀಪುರದಿಂದ 13 ಕಿಲೋಮೀಟ್ರ್ ಕೇರಳ. ಇದು ಲಾರಿ ಆಗಲೇ ಅದಕ್ಕೆ ಹೋಗ್ಬಿಟ್ರಿ ಇವ ಪದ್ದೆ ಹತ್ತಿದ್ರೊಳಗಾಗಿ ಎಷ್ಟು ನೋವಾಗಿರ್ಬೋದು ಅವನಿಗೆ. ಪ್ರೀತಿಯಿಂದ ಸಾಕಿದ ಹಸು. ಈಗೇನು ಮಾಡ್ತಾರೆ ಅವರು? ಬಾಯಿ ಹೊಲಿತಾರೆ, ಕೊಮ್ಮು ಉರಿತಾರೆ, ಎರಡು ಕಾಲು ನಾಲ್ಕು ಕಾಲು ಕಟ್ತಾರೆ, ಉಲ್ಟ ತೂಗು ಹಾಕ್ತಾರೆ, ಬಿಸಿ ನೀರನ್ನು ಎಸಿತಾರೆ, ಚರ್ಮವನ್ನು ಸುರಿತಾರೆ. ಆ ಬಿಸಿ ನೀರು ಎಸೆದಾಗ ಅದು ಈಸಿ ಚರ್ಮ ತಕ್ಕೊಳ್ಳಿಕ್ಕೆ ಜೀವಂತಿದ್ದಾಗಲೇ ಬಿಸಿ ನೀರನ್ನ ಹೊಂಡನ ಮಾಡ್ಯಾರ ಈ ಕಡೆಯಿಂದ ಬಿಡ್ತಾರೆ ಆ ಕಡೆಯಿಂದ ಹಗ್ಗ ಹಾಕಿ ಅಂತ ಬಿಡ್ತಾರೆ. ಅದೊಂದೇ ಎಂಬ ಅಂತ ಕೂಗ್ತಿರುತ್ತೆ. ಯಾರಿಗೂ ಕೆಲಸ ಇದೆಲ್ಲ ನೋಡ್ತಾ ಇದ್ದೇವಲ್ಲ ನಾವು ನಾವು ನಚಿಕೇತನ ಅಂತಾರೆ. ನನ್ನ ಶಿವಮೊಗ್ಗ ಜಿಲ್ಲೆದೊಳಗಡೆ ಮನೆ ಒಳಗಡೆ ಬೆಳಕು ಆಗೋದ್ರೊಳಗಡೆ ಎರಡು ಹಸುಗಳನ್ನು ಕೊಯ್ದು ಕೊಂಬು ಮತ್ತು ಕಾಲು ಅಷ್ಟೇ ಬಿಟ್ಟು ಹೋಗಿಬಿಟ್ಟಿದ್ದಾರೆ. ತಗೊಂಡು ಎಲ್ಲ ಮಾಂಸ ತಗೊಂಡ್ರು ಮನೆಯೊಳಗೆ ನುಗ್ಗಿ. ಹ್ಞೂ, ದನದ ಕೊಟ್ಟಿಗೆ ಒಳಗಡೆನೆ ಮಾಡ್ಕೊಂಡಾಗಿರ ಬೆಳಕಾಗೋದ್ರೊಳಗಡೆ ಅವ್ರು ಕೂಗ್ಲಿಲ್ಲ ಏನೂ ಇದು ಆಗಲಿಲ್ಲ ಮಾಡ್ಕೊಂಡಿದ್ದಾರೆ. ಇಂಜೆಕ್ಷನ್ ಕೊಟ್ಟಿರ್ತಾರೆ. ಇದಕ್ಕಿಂತ ಅದು ಅನ ಇನ್ನು ಹೇಳಬೇಕು. ನಾವು ಒಂಥರ ನಚಿಕೇತ ಅವನು ಕೂತ್ಕೊಂಡೆಲ್ಲ ನೋಡ್ತಾ ಇದ್ದ, ನಾವೆಲ್ಲ ಕೂತ್ಕೊಂಡು ನೋಡ್ತಾ ಇದ್ವಿ. ಹಸು ಬಂತು, ಹಸು ಹೋದ್ದು ತೊಗೊಂಡು ಹೋದರು, ಕೇರಳಕ್ಕೆ ಹೋದರು, ನೀರು ಉಗ್ಗಿದ್ರು ಚರ್ಮ ಸಲ್ಲದು ನೋಡ್ಕೋತ ಕೂತ್ಕೊಂಡೆ. ಅಟ್ಲೀಸ್ಟ್ ಅವ ಪ್ರಶ್ನೆಯನ್ನು ಮಾಡ್ತಾನೆ ಅಪ್ಪನಿಗೆ, ಇಂಥ ಹಸುಗಳನ್ನು ಯಾಕೆ ದಾನ ಮಾಡ್ತೀವಿ ಅಂತ. ನಾವು ಅದನ್ನೂ ಪ್ರಶ್ನೆ ಮಾಡೋದಿಲ್ಲ. ಬಂದ್ವಿ ಯಾವೋ ಹೋದ್ವಿ ಯಾವ ಪ್ರತಿಕ್ರಿಯೆನೇ ಇಲ್ಲ ನಮ್ಮಲ್ಲಿ. ಸ್ಥಿತಪ್ರಜ್ಞ ಭಾರತ ದೇಶದ ಎಲ್ಲ ಪ್ರಜೆಗಳು ಸ್ಥಿತಪ್ರಜ್ಞರು. ಬರೀ ಮಲಗೊಂದು ಗುರುಕುಲದವರು ಅಷ್ಟೇ ಅಲ್ಲ, ಎಲ್ಲರೂ ಸ್ಥಿತಪ್ರಜ್ಞರು. ಇಡೀ ಭಾರತಕ್ಕೆ ಭಾರತನ ಸ್ಥಿತಪ್ರಜ್ಞೆ. ಹ್ಞೂ, ಸರಿ. ಹೀಗಾಗಿ ಅವನು ಅದನ್ನು ನೋಡ್ತಾ ಇದ್ದಾನೆ. ಅಮನ್ಯತ ನಚಿಕೇತ ಅಮನ್ಯತ, ಆ ವಿಷಯದಲ್ಲಿ ಅವನು ವಿಚಾರ ಪ್ರಾರಂಭ ಮಾಡಿದ. ಆ ವಿಚಾರದಲ್ಲಿ ವಿಚಿಕಿತ್ಸಾ ಅಂತ ಕರೀತಾನೆ. ಆ ವಿಚಾರದಲ್ಲಿ ಅವನು ವಿಚಾರ ಪ್ರಾರಂಭ ಮಾಡಿದ. ಏನೇನು ವಿಚಾರ ಮಾಡಿದ? ಕೂತ್ಕೊಂಡಲ್ಲೇ ಕಥಮಿತಿ ಉಚ್ಯತೆ, ಅವನು ಏನಂತ ವಿಚಾರ ಮಾಡಿದ, ಏನು ಆಲೋಚನೆ ಮಾಡಿದ. ಕಥಮಿತಿ ಉಚ್ಯತೆ ಪೀತೂದಕ ಜಗ್ಧತೃಣ ಜಗ್ಧತೃಣ ಪೀತೂದಕ ಜಗ್ಧತೃಣ ದುಗ್ಧದೋಹ ನಿರೀಂದ್ರಿಯ ಆನಂದಾನಾಮತೇ ಲೋಕಾಃ ತಾನ್ ಸ ಗಚ್ಚತಿ ತಾ ದದತ್ ಪೀತೋದಕ ಜಗ್ಧತೃಣಾಃ ದುಗ್ಧದೋಹಾಃ ನಿರೀಂದ್ರಿಯಾಃ ಆನಂದಾನಾಮತೇ ಲೋಕಾಃ ತಾನ್ ಸ ಗಚ್ಚತಿ ತಾ ದದತ್ ದದತ್. ಪೀತ ಉದಕಾಹ ಜಗ್ಧ ತೃಣಃ ದುಗ್ಧ ದೋಹಾಃ ನಿರೀಂದ್ರಿಯಾಃ. ಎಲ್ಲ ಬಹುವಚನೆ. ಆನಂದ ನಾಮತಿ ಲೋಕಾಹ ತಾನ್ ಸಹ ಗಚ್ಚತಿ ತಾದದತ್. ಒನ್ ಹೂ ಹ್ಯಾಸ್ ಗಿವನ್ ದದತ್, ಒನ್ ಹೂ ಹ್ಯಾಸ್ ಗಿವನ್ ಇನ್ ಚಾರಿಟಿ ದಿ ಕೌಸ್. ಆ ಹಸುಗಳನ್ನು ದಾನ ರೂಪದಲ್ಲಿ ಯಾವನು ಕೊಟ್ಟಿದ್ದಾನೋ ಅವನಿಗೆ ದದತ್ ಕೊಟ್ಟವನು. ಎಂಥ ಹಸುಗಳನ್ನು ಕೊಟ್ಟಿದ್ದಾನೆ? ಪೀತ ಉದಕಾಹ, ನೀರು ಕುಡಿಯೋ ಕೊನೆ ಗುಟ್ಟಕನ್ನು ಕುಡಿದು ಮುಗಿದದು. ಇನ್ನು ಮತ್ತೆ ನೀವೇನಾದರೂ ನೀರು ಕುಡಿಲಿಕ್ಕಿಟ್ರೆ ಅದು ಕುಡಿತದೋ ಇಲ್ಲೋ ಡೌಟ್. ಕಲಗಚ್ಚು ಅಂತ ಇಡ್ತಾರೆ ಹಸುಗಳಿಗೆ ದನಗಳಿಗೆ, ಕಲಗಚ್ಚು ಅಂತ ಕರೀತೀವಿ. ಕಲಗಚ್ಚು ಅಂತಂದರೆ ಅದು ಅರ್ಥ ಗೊತ್ತದೆ ನಿಮಗೆ? ಮನೆಯೊಳಗೆ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆದದ್ದು, ಅನ್ನ ಇತ್ಯಾದಿಗಳಿದ್ದದ್ದು, ಅದು ತೊಳೆದದ್ದು, ತರಕಾರಿ ಕೊಯ್ದದ್ದು, ಆನಂತರ ಹೆಚ್ಚಿದ್ದು, ಅದೆಲ್ಲ ಇರ್ತದಲ್ಲ, ವೆರಿ ಹೆಲ್ದಿ ಇರ್ತದೆ. ಅದನ್ನು ಒಂದು ಕಲ್ಲಿನ ಪಾತ್ರೆಯಲ್ಲಿ ಹಾಕಿರ್ತಾರೆ. ಕಲ್ಲು ಕಲ್ಲು ಕಲ್ಲು ಪಾತ್ರೆ, ಅದಕ್ಕೆ ಕಲ್ಗಚ್ಚು ಅಂತ ಕರೀತಾರೆ. ಆ ಕಲ್ಗಚ್ಚಿನೊಳಗಿನ ಆ ಪದಾರ್ಥವನ್ನು ಒಯ್ದಲ್ಲಿ ಹಾಕ್ತಾರೆ, ಅದು ಕಲ್ಗಚ್ಚಿನ ನೀರು ಅಂತ. ಕಲ್ಗಚ್ಚಿ ನೀರು ತೊಗೊಂಬೋಗು ಅಂತ ಹೇಳ್ತಾರೆ. ಅದನ್ನು ತಂದು ಹಸುವಿಗೆ ಕೊಡಿಸ್ತಾರೆ. ಇನ್ನೂ ಕಲ್ಗಚ್ಚಿನ ನೀರದ, ಇದು ಕುಡ್ದದ, ಇನ್ನೂ ಅಲ್ಲದ, ಅದನ್ನು ಕುಡಿಯೋ ಶಕ್ತಿ ಅದಕ್ಕಿಲ್ಲ. ಇದಕ್ಕೇನಂತಾರ? ಪೀತ ಉದಕ ಜಗ್ಧ ತೃಣಾಹ. ಜಗ್ಧ ಅಂದರೆ ಜಗಿಯೋದು, ಹುಲ್ಲನ್ನು ಕೊನೆ ಹುಲ್ಲನ್ನು ಜಗದಾಗಿದೆ. ಗೊತ್ತಾಗಲಿಲ್ಲ, ಹಸಿರು ಹಸಿರು ಹುಲ್ಲು ಎದುರುಗಿಟ್ಟಾರೆ, ತಿಂಡಿ ಕತ್ತದ, ಆದರೆ ಇನ್ನು ಎಷ್ಟೋ ತಿನ್ನೋದು ಬಾಕಿ ಇದ್ರು ಕೂಡ ಅದಕ್ಕೆ ತಿನ್ನಲಿಕ್ಕೆ ಆಗ್ತಾಯಿಲ್ಲ. ಜಗ್ಧ ತೃಣಾಹ ದುಗ್ಧ ದೋಹಾಹ, ಕೊನೆಯ ಹಾಲನ್ನು ಕೊಟ್ಟಾಗಿದೆ. ಆ ಬ್ರಾಹ್ಮಣ ಮನೆಗೆ ತೊಗೊಂಡು ಏನು ನೋಡ್ಬೇಕು, ಅದನ್ನು ಹಾಲು ಕೊಟ್ಟಾಗಿದೆ, ಕೊನೆಯ ಹಾಲು, ಇನ್ನು ಮುಂದೆ ಮತ್ತೆ ಹಾಲು ಕೊಡೋ ಶಕ್ತಿ ಅದಕ್ಕೆ ಇಲ್ಲ. ನಿರಿಂದ್ರಿಯಾಹ ಸಂತಾನ, ಕೊನೆ ತಳಿ, ಇನ್ನು ಮತ್ತೆ ಗರ್ಭಧರಿಸೋ ಶಕ್ತಿ ಅದಕ್ಕೆ ಇಲ್ಲ. ನಿರಿಂದ್ರಿಯಾಹ ಇಂತಹ ಹಸುಗಳನ್ನು ದದತ್. ಯಾವನು ಇಂತಹ ಹಸುಗಳನ್ನು ದಾನ ಮಾಡಿದ್ದಾನೋ ತಾ ಅವನು ಆನಂದ ನಾಮಲೋಕಾಹ ಗಚ್ಚತಿ. ಅವನು ಆನಂದವಿಲ್ಲದೇ ಇದ್ದಂತಹ ಲೋಕಗಳನ್ನು ಹೋಗಿ ಸೇರುತ್ತಾನೆ. ಸಂಸ್ಕೃತ ದುಃಖ ಲೋಕಗಳನ್ನು ಅಂತ ಕರೆಯೋದಿಲ್ಲ ಅವರು. ಏನು ಕರೀತಾರೆ? ಯಾವ ಲೋಕಗಳಲ್ಲಿ ಆನಂದ ಇಲ್ಲ ಆ ಲೋಕಗಳನ್ನು ಹೋಗಿ ಸೇರ್ತಾನೆ. ಕರ್ಮಕ್ಕೆ ಒಂದು ಫಲ ಇರಲಿಕ್ಕೆ ಬೇಕು, ಅದು ಪ್ರತ್ಯಕ್ಷ ಫಲ ಇರ್ತದೆ ಅಥವಾ ಅದೃಷ್ಟ ಫಲ ಇರ್ತದೆ. ದೃಷ್ಟ ಅಥವಾ ಅದೃಷ್ಟ, ಸಾಕ್ಷಾತ್ ಮಾಡಿದ ಕರ್ಮಕ್ಕೆ ಈಗಲೇ ಫಲ ಸಿಕ್ತು ಅಂತಂದರೆ ಅದು ದೃಷ್ಟ ಫಲ. ಕಾಲಾಂತರದಲ್ಲಿ ಸಿಗ್ತದೆ ಅಂತಂದರೆ ಪರೋಕ್ಷ ಫಲ, ಅಟ್ಲೀಸ್ಟ್ 2 ವರ್ಷ 4 ವರ್ಷ 10 ವರ್ಷ ಆದಮೇಲೆ ಸಿಗುತ್ತದೆ. ತೆಂಗಿನ ಸಸಿಯನ್ನು ಇವತ್ತು ನೆಟ್ಟಿವಿ, ಕರ್ಮ ಇವತ್ತು ಮಾಡಿವಿ. ಏನು ಕರ್ಮ? ಸಸಿಯನ್ನು ನೆಡೋದು. ಫಲ ಯಾವಾಗ? 5 ವರ್ಷ. 3 ವರ್ಷ ತಳಿನೂ ಬಂದವೆ, ಹೈಬ್ರಿಡ್, 3 ವರ್ಷಕ್ಕೆ ಸಿಗ್ತದೆ. ಅಟ್ಲೀಸ್ಟ್ ಸಿಗ್ತದೆ ಫಲ, ನಮಗೆ ಪ್ರಾಪ್ತಿ ಆಗುತ್ತದೆ. ನಾವೇನೂ ಕಲ್ಪಿಸ್ಕೋಬೇಕಾಗಿಲ್ಲ, ಎಲ್ಲೋ ಆಕಾಶದಲ್ಲಿದೆ ಅಂತೀವಿ. ಆದರೆ ಕೆಲವು ಕರ್ಮಗಳನ್ನು ನಾವು ಮಾಡ್ತೀವಿ, ಫಲ ಏನೂ ಸಿಗೋದಿಲ್ಲ. ಇವನು ಹಸುಗಳನ್ನು ದಾನ ಮಾಡ್ದ, ಎಲ್ಲ ನಿರುಪಯುಕ್ತವಾದ ಹಸು ದಾನ ಮಾಡ್ದ, ಆದರೂ ಜನ ವಾಜಶ್ರವಸನನ್ನು ಹೊಗಳೇ ಹೋಗ್ತಾರೆ, ಚಪ್ಪಾಳೆ ತಟ್ಟೆ ಹೋಗ್ತಾರೆ. ಅವನು ಮಾಡಿದ ಕರ್ಮಕ್ಕೆ ಫಲ ಏನು ಸಿಕ್ಕಂಗೆ ಕಾಣಿಸೋದೇ ಇಲ್ಲ. ಪ್ರತ್ಯಕ್ಷವೂ ಇಲ್ಲ, ಪರೋಕ್ಷವೂ ಇಲ್ಲ. ಹಾಗಾದರೆ ಫಲವೇ ಇಲ್ವೋ ಅವನಿಗೆ? ಇದೆ. ಏನು ಫಲ? ಅದೃಷ್ಟ ಫಲ. ಅದೃಷ್ಟ ಫಲ ಏನು? ಅದೃಷ್ಟ ಫಲ ಆನಂದ ನಾಮ ತೇ ಲೋಕ ತೇ, ಅವರು ಆನಂದ ನಾಮ ಲೋಕ. ಆ ಆನಂದ ಅಂದ್ರೆ ಯಾವ ಆನಂದದಿಂದ ವಂಚಿತವಾದಂಥ ಲೋಕಗಳು, ಅಲ್ಲಿ ಯಾವುದೇ ಆನಂದ ಇಲ್ಲ, ನರಕ ಅಂತ ಅರ್ಥ. ಚಲೋ, ಆನಂದ ನಾಮ ನರಕ. ನರಕವನ್ನು ಹುಸೇತನ ಭಾಷ್ಯ ದಕ್ಷಿಣಾರ್ಥ ಗಾವ ವಿಶೇಷ್ಯಂತೆ ಪೀತಂ ಉದಕಂ ಯಾಭಿಸ್ತಾಃ ಪೀತೋದಕಾಃ. ದಕ್ಷಿಣಾರೂಪದಲ್ಲಿ ಹಸುಗಳನ್ನು ಏನು ವಿಶೇಷವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೋ ಅದನ್ನು ಇವನು ಗಮನಿಸ್ತಾ ಇರ್ತಾನೆ. ಒಂದು ನೋಡ್ತಾನೆ, ಪೀತಂ ಉದಕಂ ಯಾಭಿಸ್ತಾಃ, ಯಾವ ಹಸುಗಳು ಕೊನೆಯ ನೀರನ್ನು ಕುಡಿದು ಮುಗಿಸಿವೆಯೋ ಅಥವಾ ಇನ್ನೂ ಹೆಚ್ಚು ನೀರು ಕುಡಿಯೋ ಶಕ್ತಿಯನ್ನು ಹೊಂದಿಲ್ಲವೋ ಅವಕ್ಕೆ ಪೀತ ಉದಕಾಹ ಅಂತ ಕರೀತಾರೆ. ಅದು ಪೀತಂ ಉದಕಂ ಯಾಭಿಹಿ, ಯಾವ ಹಸುಗಳಿಂದ ಕೊನೆಯ ನೀರನ್ನು ಕುಡಿದು ಆಗಿದೆಯೋ, ಪೀತಂ ಉದಕಂ ಯಾವ ಹಸುಗಳಿಂದ ಕೊನೆಯ ನೀರು ಕುಡಿದಾಗಿದೆಯೋ, ಬ್ರಕೆಟ್ನೊಳಗೆ ಇನ್ನೂ ಹೆಚ್ಚಿಗೆ ನೀರು ಕುಡಿಯೋ ಶಕ್ತಿ ಇಲ್ಲ, ತಾಹ ಅಂತ ಹಸುಗಳನ್ನು ಏನಂತ ಕರೀತಾರೆ? ಪೀತ ಉದಕಾಹ. ಕ್ಲೀನ್. ಅನಂತರ ಮುಂದಿಂದು ಜಗಧಂ ಭಕ್ಷಿತಂ ತೃಣಂ ಯಾಭಿಹಿ ತಾಹ ಜಗ್ಧತೃಣಾಹ. ಮತ್ತೆ ಡೆಫಿನೇಷನ್ ಕೊಟ್ಟಿದ್ದಾರೆ. ಜಗ್ಧಂ ಭಕ್ಷಿತಂ, ಜಗದಾಗಿದೆ ಅಂತ ನಾನು ಹೇಳಿದೆ ನಿಮಗೆ. ಕನ್ನಡದಲ್ಲಿ ಕರೆಕ್ಟ್ ಶಬ್ದ ಅದು. ಇನ್ನು ಸಾಮಾನ್ಯವಾಗಿ ಶಬ್ದ ಅಂತಂದರೆ ತಿಂದಾಗಿದೆ. ಜಗ್ಧಂ ಜಗದಾಗಿದೆ, ಇದು ತಿಂದಾಗಿದೆ. ಏನು ತಿಂದಾಗಿದೆ? ತೃಣಂ, ಯಾವ ಹಸುಗಳು ಕೊನೆಯ ಹುಲ್ಲನ್ನು ತಿಂದಾಗಿದೆಯೋ, ಅವುಗಳು ಏನಂತ ಕರೀತಾರೆ? ಜಗ್ಧತೃಣಾಹ, ತಾಹ ಜಗ್ಧತೃಣಾಹ ದುಗ್ಧೋ ದೋಹ. ದೋಹ ದೋಹಾ ಇಲ್ಲಿ ದೋಹಾ ಇದೆ, ಭಾಷ್ಯದಲ್ಲಿ ದೋಹಃ ಇದೆ. ಎರಡೂ ಇದೆ. ಓಕೆ ಓಕೆ. ದುಗ್ಧ ದೋಹ ಕ್ಷೀರಾಖ್ಯ ಯಾಸಾಂ ತಾ ದುಗ್ಧ ದೋಹಾ. ದೋಹ ಅಂದರೆ ಹಿಂಡೋದು. ದೋಹ ಏನು ಹಿಂಡೋದು? ದುಗ್ಧ ದೋಹ, ಕೊನೆಯ ಹಾಲು ಹಿಂಡಿ ಆಗಿದೆ. ಅದನ್ನು ಬಹುವಚನ ಮಾಡಿದರೆ ದೋಹ, ದುಗ್ಧ ದೋಹ. ಇಚಿಕೊಟ್ಟು ಕ್ಷೀರಾಕ್ಷ, ಹಾಲು ಕೊಡುವುದು ಕೊಟ್ಟಾಗಿದೆ. ಯಾಸಾಂ ಅಂತ ಹಸುಗಳು, ಅವುಗಳಿಗೆ ಏನು ಕರೀತಾರೆ? ದುಗ್ಧ ದೋಹ. ಓಕೆ, ಇನ್ನು ಕೊನೆಯದು ನಿರಿಂದ್ರಿಯ. ನಿರಿಂದ್ರಿಯ ಅಪ್ರಜನನ ಸಮರ್ಥ ಜೀರ್ಣ ನಿಷ್ಫಲ ಗಾವ ಇತ್ಯರ್ಥ. ನಿರಿಂದ್ರಿಯ ಏನು ನಿರಿಂದ್ರಿಯ? ನೀವು ಕಣ್ಣು ಎಲ್ಲ ಕಾಣಿಸೋದಿಲ್ಲ, ಹಲ್ಲೆಲ್ಲ ಬಿದ್ದೋಗ್ಯ ಅಂತ ಹೇಳ್ತೀರಿ, ಹೌದೋ? ಇಲ್ಲ, ಹಂಗೆ ಹೇಳೋದಿಲ್ಲ. ಏನು ಹೇಳ್ತಾರೆ ಅವರು? ನಿರಿಂದ್ರಿಯ ಅಂದರೆ ಅಪ್ರಜನನ ಸಮರ್ಥ, ಮತ್ತೆ ಸಂತಾನ ಆಗೋದಿಲ್ಲ. ಈಗಾಗಲೇ 8 ತಳಿ 9 ತಳಿ ಆಗೋಗಿದೆ. ಈಗ ಅಷ್ಟು ಸಲ ಈಲಾಗಿದೆ. ಹಾಂ, ಬರಡೆಮೆಲ್ಲ ಸಾಕಷ್ಟು ಮಕ್ಕಳನ್ನು ಪಡೆದಿದೆ ಅದು, ಸಾಕಷ್ಟು ಮಕ್ಕಳನ್ನು ಪಡೆದಿದೆ. ಮಧ್ಯ ಒಂದು 2 ಟ್ವಿನ್ಸ್ ಕೂಡ ಆಗಿ ಅವರಿಗೆ, ಅದು ಇನ್ನು ಮುಂದೆ ಮಕ್ಕಳನ್ನು ಹೊಂದೋ ಶಕ್ತಿ ಇಲ್ಲ ಅಷ್ಟೇ. ಈಗ ಅದು ನಿರಿಂದ್ರಿಯ, ನಿರಿಂದ್ರಿಯ ಅಪ್ರಜನನ ಸಮರ್ಥ. ಏನು ಹಾಗಾದರೆ ಎಷ್ಟು ಮುದಿ ಆಗಿದೆ ಅಂದರೆ ನಿಷ್ಫಲ ಗಾವ ಇತ್ಯರ್ಥ. ನಿರುಪಯುಕ್ತ ಹಸು, ಏನಕ್ಕೂ ಉಪಯೋಗ ಇಲ್ಲ. ನಮಗ್ಯಾರಿಗೂ ಉಪಯೋಗ, ಯಾರಿಗೂ ಇಷ್ಟ ಹೋಯ್ತು, ತನಗ ಉಪಯೋಗಕ್ಕಿಲ್ಲ. ಇನ್ನೊಂದು ಸ್ವಲ್ಪ ನೀರು ಕುಡಿಬೇಕು, ಕುಡಿಯೋಂಗಿಲ್ಲ. ಇನ್ನು ಸ್ವಲ್ಪ ಹುಲ್ಲು ತಿನ್ನಬೇಕು, ತಿನ್ನೋಂಗಿಲ್ಲ. ನಿಷ್ಫಲ, ನಿಷ್ಫಲ ಗಾವ ಇತ್ಯರ್ಥ. ಯಾಸ್ತಂ ಭೂತ ಗಾ, ಭೂತ ಗಾ ಋತ್ವಿಗ್ ಋತ್ವಿಗ್ಭ್ಯ ದಕ್ಷಿಣಾಬುಧ್ಯಾ ದದತ್ ಪ್ರಯಚ್ಛನ್ ಆನಂದ ಅನಾನಂದ ಅಸುಖ ಅಸುಖಾನಾಂ ಇತ್ಯೇತತ್ ಏತಿ. ನೋಡಲು ಏ ಇದೆ, ಸಪ್ರೇಟ್ ಮಾಡಿಕೊಡೋದು. ಇತ್ಯೇತತ್ ಏ ತಿ ಲೋಕಾಃ ತಾಂಸ ಯಜಮಾನಃ ಗಚ್ಚತಿ. ಯಾಸ್ತಾ ಏವಂ ಭೂತಾ ಗಾ ಋತ್ವಿಗ್ಭ್ಯಃ. ಇಂತಹ ಹಸುಗಳನ್ನು, ಈ ಪ್ರಕಾರವಾದ ಹಸುಗಳನ್ನು ಋತ್ವಿಕರಿಂದ ದಕ್ಷಿಣಾಬುದ್ಧಿಯ ದದತ್ ಪ್ರಯಚ್ಛನ್. ದಕ್ಷಿಣಾರೂಪದಲ್ಲಿ ಕೊಡಲ್ಪಟ್ಟಂತಹ ಇಂತಹ ಹಸುಗಳನ್ನು ಋತ್ವಿಗ್ಭ್ಯ ಋತ್ವಿಕರಿಂದ ತೆಗೆದುಕೊಂಡು ಹೋದದ್ದೇ ಆದರೆ, ಇವರು ಕೊಟ್ಟದ್ದೇ ಆದರೆ ಏನಾಗ್ತದೆ? ಆನಂದ ಅನಾನಂದ ಇಸ್ ಈಕ್ವಲ್ ಟು ಅನಾನಂದ ಇಸ್ ಈಕ್ವಲ್ ಟು ಅಸುಖ ಅಸುಖಾನ ಇತ್ಯೇತತ್. ಸುಖರಹಿತವಾದ ಲೋಕ, ಆನಂದರಹಿತವಾದ ಲೋಕ, ಅಂತಹ ಲೋಕನ ಅವ್ರು ಪಡೀತಾರೆ. ಯಾರು ಏನು ಕೊಟ್ಟಿದ್ದಾರೆ? ದಕ್ಷಿಣಾರೂಪದಲ್ಲಿ ಇಂತಹ ಹಸುಗಳನ್ನು ಕೊಟ್ಟಂತಹ ಅವರು ದಾನಿಗಳು. ಅವ್ರು ಏನಾಗ್ತಾರೆ? ಅಸುಖ ನಾಮ ಇತ್ತೇತದ ಏ ತೇ ಲೋಕಾಹ, ಯಾವ ಲೋಕಗಳಲ್ಲಿ ಸುಖ ಎನ್ನುವುದೇ ಇಲ್ಲವೋ, ಬರೀ ಅಲ್ಲಿ ದುಃಖ ದುಃಖ ದುಃಖ ಅನ್ನೋದಿದೆಯೋ ಅಂಥ ಲೋಕವನ್ನು ತಾನ್ಸ ಯಜಮಾನ ಗಚ್ಚತಿ, ಆ ಯಜ್ಞ ಯಜಮಾನ ತಾನ್ ಲೋಕಾನ್ ಗಚ್ಚತಿ, ಆ ಲೋಕಗಳನ್ನು ಅವನು ಹೊಂದುತ್ತಾನೆ. ಯಾವ ಲೋಕ ಅದು? ವಿಶೇಷಣ ಅಬ್ಜೆಕ್ಟಿವ್ ಆನಂದ ನಾಮ ಲೋಕ. ಆನಂದ ನಾಮ ಲೋಕ ಅಂದ್ರೇನು? ಅಲ್ಲಿ ಒಂದು ಎರಡು ಅರ್ಥಗಳನ್ನು ಕೊಟ್ಟಿದ್ದಾರೆ, ಏನಂತೇಳಿ, ಆನಂದ ನಾಮ ಅನಾನಂದ ಅಸುಖ, ನ ಆನಂದ ಅನಾನಂದ, ನ ಆನಂದ ಅನಾನಂದ ಅಸುಖಾನಾಂ ಇತ್ಯೇತತ್ ಏತೇ ಲೋಕಾಹ, ಯಾವ ಲೋಕಗಳು ಸುಖರಹಿತವಾದ ಲೋಕಗಳು ಅನಿಸ್ಕೊಂಡಿವೆಯೋ ಅಂತಹ ಲೋಕಗಳನ್ನು ಇಂತಹ ದಾನ ಮಾಡಿದ ಈ ಯಜಮಾನನು ಹೊಂದುತ್ತಾನೆ. ಇಂತಹ ದಾನವನ್ನು ಮಾಡಿದ ಈ ಯಜಮಾನ ಅರ್ಥಾತ್ ತನ್ನಪ್ಪ ಅನ್ನುವುದನ್ನು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ. ಇಷ್ಟು ಕಷ್ಟಪಟ್ಟು ಮಾಡಬೇಕು ಯಾಕೆ, ಇಷ್ಟು ಜನರಿಗೆ ಮಾತು ಕರಿಬೇಕು ಯಾಕೆ, ಇದ್ಯಾವುದು ಮಾಡಿದವರು ನಮ್ಮಪ್ಪ ಭಾರಿ ಪುಣ್ಯವಂತನಾಗಿದ್ದಲ್ಲ, ಇನ್ನೇನು ಹೊಸ ಪುಣ್ಯಗಳಿಸ್ತಾನೆ, ಇದ್ದ ಪುಣ್ಯ ಎಲ್ಲ ಕಳ್ಕೊಳ್ತಾನೆ, ಈಗ ಅವನಿಗೇ ಎಷ್ಟು ಲಾಸ್ ಇದೆ ಇದರಿಂದ. ಇವನು ಬಯಸಿದ ಯಾವ ಫಲವೂ ಅವನಿಗೆ ಸಿಗೋದಿಲ್ಲ. ಕರ್ಮಕಾಂಡದಲ್ಲಿ ಸಾಕಷ್ಟು ನಿಯಮಗಳನ್ನು ಅನುಸರಿಸಬೇಕಾಗ್ತದೆ, ಆ ನಿಯಮಗಳಲ್ಲಿ ಶಾರ್ಟ್ಕಟ್ ಮೆಥಡ್ ಇಲ್ಲ, ಇದೆಲ್ಲವೂ ನಚಿಕೇತನಿಗೆ ಗೊತ್ತಿರುತ್ತದೆ. ಹೀಗಾಗಿ ಅವನು ನಚಿಕೇತ ತನ್ನ ಪಾಡಿತ ಆಲೋಚನೆ ಮಾಡ್ತಾ ಇರ್ತಾನೆ. ಅಮನ್ಯತ್ ಅವನು ಅದರ ಬಗ್ಗೆ ವಿಚಾರ ಮಾಡ್ತಾನೆ. ಕೊನೆಗೆ ತಂದೆ ಹತ್ರ ತಡ್ಕೊಳ್ಳಿಕ್ಕಾಗೋದಿಲ್ಲ, ತಂದೆ ಹತ್ರ ಬಂದು ಎಲ್ಲ ಹೇಳ್ಕೊಳ್ತಾನೆ. ಏನು ಹೇಳ್ಕೋತಾನೆ, ಸಹ ಹೂವಾಚ ಪಿತರಂ ತತ್ ಕಸ್ಮೈ ಮಾಂ ದಾಸ್ಯಸಿ ಇತಿ, ದ್ವಿತೀಯಂ ತೃತೀಯಂ ತಂ ಹೂವಾಚ ಮೃತ್ಯವೇ ತ್ವಾ ದದಾಮಿ ಇತಿ. ಸುಮ್ಮನೆ ನಿಲ್ಲಿಕ್ಕಾಗೋದಿಲ್ಲ ಅವನಿಗೆ, ಎಷ್ಟಂತ ತಡ್ಕೋತಾನೆ, ಒಂದಾತ್ ಎರಡಾತ್ ಮೂರಾತ್ ಹತ್ತಾತ್, ಇವನು ಇನ್ನೂ ಎಷ್ಟು ಸುಮ್ಮನೆ ಕೂಡ್ತಾನೆ ಅಷ್ಟು ಪಾಪಗಳು ಜಾಸ್ತಿ ಆಗ್ತವೆ. ಯಾರ ಹೆಸರಿನಲ್ಲಿ? ತಂದೆ ಹೆಸರಿನಲ್ಲಿ ಪಾಪ ಜಾಸ್ತಿ ಆಗ್ತದೆ. ಇನ್ನು ವಿಳಂಬ ಮಾಡಬಾರ್ದು, ಎಷ್ಟಾಯಿತು ಅಷ್ಟಾಯಿತು, ಇನ್ನು ಮುಂದೆ ಇದನ್ನು ಸ್ಟಾಪ್ ಮಾಡಬೇಕು ಅಂಥೇಳಿ ವಿಚಾರನೂ ಮಾಡ್ತಾನೆ ಅವನು. ಈ ಹಸುಗಳು ದಾನ ರೂಪದಲ್ಲಿ ಕೊಡಲ್ಪಟ್ಟ ನಂತರ ಯಾರು ದಾನವನ್ನು ಇಸ್ಕೋತಾರೆ ಅವರಿಗಂತೂ ಇವು ಉಪಯೋಗಕ್ಕೆ ಬರೋದಿಲ್ಲ. ಮತ್ತು ಎಲ್ಲವನ್ನು ತನ್ನದು ಅನ್ನುವುದು ಎಲ್ಲವನ್ನು ದಾನ ಮಾಡಬೇಕು ಅನ್ನುವಂಥದ್ದು ಈ ಹೋಮದ ಮಹತ್ವ. ತನ್ನದು ಅಂದರೆ ನಾನು ಅವನಿಗೆ ಸೇರಿದ್ದೆ ತಾನೆ. ಇನ್ನು ಮತ್ತೊಂದು ಶಬ್ದ ಹಾಕಬೇಕು, ತನ್ನದೆನ್ನುವ ಎಲ್ಲ ಸಂಪತ್ತನ್ನು ದಾನ ಮಾಡಬೇಕು ಅನ್ನೋ ಶಬ್ದ ಹಾಕಿದರೆ ನಾನು ಕೂಡ ತಂದೆಗೆ ಸೇರಿದ ಒಂದು ಸಂಪತ್ತೇ ತಾನೆ. ಎಲ್ಲ ವಿಚಾರ ಮಾಡಿ ನಾವು ಕೂತ್ಕೊಂಡು, ನಾನು ಕೂಡ ತಂದೆಗೆ ಸೇರಿದ ಒಂದು ಸಂಪತ್ತು, ತಂದೆಗೆ ಪುತ್ರ ಒಂದು ಸಂಪತ್ತು, ಪುತ್ರಿ ಅಲ್ಲ ಒಂದು ಪುತ್ರ. ಕೊನೆಗೆ ಬಾಯಾಗಿ ನೀರು ಬಿಡೋರು, ಮಗ ಅಲ್ಲ ಮಗಳೇ. ಆದರೂ ಪುರುಷ ಪ್ರಧಾನ. ಸೊ ಏನಪ್ಪ ಇದು, ನಾನು ಕೂಡ ನಮ್ಮಪ್ಪನ ಸೇರಿದ ಒಂದು ಸಂಪತ್ತೆ, ಹಾಗಾದರೆ ನನ್ನನ್ನು ಯಾಕೆ ಕೊಡಬಾರದು, ನನ್ನನ್ನು ಕೊಟ್ಟುಬಿಡ್ರಿ, ನಾನು ಹೆಂಗಿದ್ದೀನಿ ಜಬ್ಧತೃಣಾಹ ಅಲ್ಲ, ದುಗ್ಧತ್ವ ಅಲ್ಲ, ನಿರೇಂದ್ರಿಯ. ನಾವು ಹೋಗಿ ಅವನ ಮನೆಯಲ್ಲೋ ಸೇವೆ ಮಾಡ್ಬೋದು, ದೀರ್ಘಕಾಲದವರೆಗೂ ನಾವು ಸೇವೆ ಮಾಡ್ಬೋದು. ಅದೇ ಕರೆಕ್ಟ್. ಯಾರು ಕೊಡ್ತಾನೆ ನೋಡೋಣಂತೆ, ಯಾವುದೋ ರಾಜನಿಗೆ ಕೊಡ್ತಾನೋ, ಯಾವುದೋ ಮನೆಗೆ ಕೊಡ್ತಾನೆ. ನೋಡು, ನಾ ಈ ವೃತ್ತಿಗ್ರಿ ನಿನಗೆ ಕೊಟ್ಟಿನ ಹೋಗು, ಕೊಡೋದು ಕೊಡ್ತಾನೆ, ಎಲ್ಲ ಸಮೃದ್ಧವಾದ ಮನೆಗೆ ಕೊಡ್ತಾನೆ. ಹಾಗೇನು ಸಣ್ಣ ಪುಟ್ಟ ಮನೆಗೇನು ಕೊಡೋದಿಲ್ಲ. ಇನ್ನೂ ಈ ಲೋಕ ಬಿಟ್ಟು ಬೇರೆ ಲೋಕಕ್ಕೆ ಕಳಿಸ್ತಾನ ಅನ್ನೋ ಐಡಿಯಾನೇ ಇಲ್ಲ ಅವನಿಗೆ. ಯಾರಿಗೆ? ನಚಿಕೇತನಿಗೆ. ಅಥವಾ ತಾನು ಹೋಗ್ಬೇಕಾಗ್ತದೆ ಅನ್ನೋ ಐಡಿಯಾನೂ ಇಲ್ಲ ಅವನಿಗೆ. ಇಷ್ಟು ವೃತ್ತಿಗಿರ್ತಾರೆ, ಯಾರೋ ಒಬ್ಬರಿಗೆ ನಾನು ಕೊಡ್ತಾನ. ಮತ್ತೆ ನಮಗಿಂತ ಹೆಚ್ಚಿಗೆ ಸಮೃದ್ಧವಾದ ಮನೆಗೆ ಕೊಡ್ತಾನೆ ವಿನಃ ಸಾಮಾನ್ಯ ಮನೆಗೇನು ಕೊಡಲಿಕ್ಕಿಲ್ಲ. ಆದರೂ ನಂದೇನು ಹೋಗಬೇಕಾಗಿದೆ, ಅವನು ಎಲ್ಲಿ ಕೊಡ್ತಾನೆ, ಹೋಗಿ ಸೇವೆ ಮಾಡಿದ್ರಾಯಿತು ಅಂತೇಳಿ ಧೈರ್ಯವಾಗಿ ಹೋಗಿ ಕೇಳ್ತಾನೆ. ಪಿತರಂ, ತಂದೆಯನ್ನು ಉದ್ದೇಶಿಸಿ ಕೇಳ್ತಾನೆ, ಕಸ್ಮೈ ಮಾಂ ದಾಸ್ಯಸಿ ಇತಿ. ಹೇ ತಾತ, ನನ್ನನ್ನು ಯಾರಿಗೆ ದಾನ ಮಾಡುತ್ತೀಯ? ಕಸ್ಮೈ ಮಾಂ ದಾಸ್ಯಸಿ ಇತಿ ಒಂದ್ಸಲ ಕೇಳ, ದ್ವಿತೀಯಂ ಇನ್ನೊಂದ್ಸಲ ಕೇಳ, ತೃತೀಯಂ ಮೊದಲನೇ ಸಲ ಕೇಳಿದಾಗ ಏ ಹುಡುಗಿ ಸ್ವಭಾವ ಏನೋ ಕೇಳಿದೆ, ಏ ಹೋಗಿ ಕೂತ್ಕೊಳ್ಳ ಸುಮ್ಮನೆ. ಮತ್ತು ಅವನೇ ಬಂದು ಕೇಳಿದೆ ಎರಡನೇ ಸಲ, ಹುಡುಗಿತನ ಮಾಡಬೇಡ, ಹೋಗಿ ಕೂತ್ಕೊ ಸುಮ್ಮನಲ್ಲಿ, ತಡ್ಕೊಳಿಕ್ಕಾಗಲಿಲ್ಲ. ತೃತೀಯಂ ಮೂರನೇ ಸಲ ಕೇಳ, ಆವಾಗ ಸಿಟ್ ಬರ್ತು ನ್ಯಾಚುರಲ್. ಏನೋ ಹುಡುಗಿ ಸ್ವಭಾವ ಹೋಗಲಿ ಅಂತ ಕೈಬಿಟ್ರೆ ನಿಂದ ಅತಿ ಆಯಿತು. ಏನು ಮಾಡ್ದ? ಮೃತ್ಯವೇ ತ್ವಾ ದದಾಮಿ, ನಾನು ಯಾರಿಗೆ ಕೊಟ್ಟೆ ನಿನಗೆ? ಯಮನಿಗೆ ಕೊಟ್ಬಿಟ್ಟೆನೆ, ಹೋಗು ಕ್ಲೀನಾಗಿ ಹೇಳ್ಬಿಡ್ತೀನಿ ಯಮನಿಗೆ. ಮತ್ತೆ ಕೂತ್ಕೊಂಡು ವಿಚಾರ ಮಾಡ್ತಾನೆ, ಯಮನಿಗೆ? ಅಪ್ಪನ ಬಾಯಿಂದ ಬಂದಮೇಲೆ ಮುಗಿದಾಯಿತು, ನಾನು ಹೋಗಲೇಬೇಕು. ಆ್ಯಸ್ ಇಟ್ ಈಸ್ ಕೊಟ್ಟಾನಂದ್ಮೇಲೆ ಆ್ಯಸ್ ಇಟ್ ಈಸ್ ಹೋಗ್ಬೇಕು ನಾನು. ಅರ್ಥಾತ್ ಇದೇ ಶರೀರದಿಂದ ನಾನು ಯಮಲೋಕಕ್ಕೆ ಹೋಗಬೇಕಾಗ್ತದೆ. ಅತಿ ಸಮೃದ್ಧವಾದಂತಹದ್ದು. ಅವನು ಈವರೆಗೂ ವಿಚಾರ ಮಾಡಿದ್ರೆ ಈ ಲೋಕದಲ್ಲಿ ಯಾರಿಗೂ ಕೊಡ್ತಾನೆ ಅಂತೇಳಿ, ಲೋಕನ ಬಿಟ್ಟು ಕಳಿಸ್ತಾನೆ ಅಂತ ಅವನು ಪಾಪ ಐಡಿಯಾನೇ ಇದ್ದಿದ್ದಿಲ್ಲ ಅವನಿಗೆ. ಇವನು ಹಿಂಗೆ ಹೇಳಿದ ತಕ್ಷಣ ಭಾರಿ ಅವನಿಗೆ ಆಶ್ಚರ್ಯ ಆಗೋದು. ಆದ್ದರಿಂದ ದದಾಮಿ ಇತಿ ಭಾಷ್ಯ, ತದೇವಂ ಕ್ರತು ಅಸಂಪತ್ತಿ ನಿಮಿತ್ತಂ ಪಿತುಃ ಅನಿಷ್ಟಂ ಫಲಂ ಮಯಾ ಪುತ್ರೇಣ ಸತಾ ನಿವಾರಣೀಯಂ ಆತ್ಮಪ್ರದಾನೇನ ಅಪಿ ಕ್ರತು ಸಂಪತ್ತಿಂ ಕೃತ್ವಾ ಇತ್ಯೇವಂ ಮತ್ವಾ ಪಿತರಂ ಉಪಗಮ್ಯ ಸಹ ಹೋವಾಚ ಪಿತರಂ ಹೇ ತತ ತಾತ ಕಸ್ಮೈ ಋತ್ವಿಕ್ ವಿಶೇಷಾಯ ದಕ್ಷಿಣಾರ್ಥಂ ಮಾಂ ದಾಸ್ಯಸಿ ಪ್ರಯಚ್ಛಸಿ ಇತ್ಯೇತತ್. ಯಾರಿಗಾದರೂ ನನ್ನನ್ನು ಕೊಟ್ಟರೆ ನಾ ತಿಳ್ಕೊಳ್ತೀನಿ. ಏನಂತ ತಿಳ್ಕೊತೀನಿ ಅಂದರೆ, ಇದಕ್ಕೂ ಇದಕ್ಕಿಂತ ಹೆಚ್ಚಿನ ಪಾಪಗಳನ್ನು ಮಾಡದಂತೆ ಅದಕ್ಕಾಗಿ ನಾನು ತ್ಯಾಗ ಮಾಡಿದ್ದೀನಿ ಅಂತ ತಿಳ್ಕೊತೀನಿ. ಯಾರಿಗಾದರೂ ಕೊಟ್ಟರೆ ನನ್ನನ್ನು ನಾನು ತಿಳ್ಕೊತೀನಿ, ನಮ್ಮಪ್ಪನನ್ನು ಪಾಪಗಳಿಂದ ರಕ್ಷಿಸಲಿಕ್ಕೆ ಅಟ್ ದಿ ಕಾಸ್ಟ್ ಆಫ್ ಮೈ ಸ್ಯಾಕ್ರಿಫೈಸ್ ನನ್ನನ್ನು ತ್ಯಾಗ ಮಾಡಿಕೊಂಡೇನೆ ಅಂತ ನಾ ಭಾವಿಸ್ತೇನೆ. ಆದ್ದರಿಂದ ಯಾಕೆ ಕೊಡಬಾರ್ದು ನನಗೆ? ತತ್ ಏವಂ ಕೃತು ಅಸಂಪತ್ತಿ ನಿಮಿತ್ತಂ. ಏನು ಈಗ ಅಪ್ಪ ಈ ಯಜ್ಞವನ್ನು ಮಾಡ್ತಾ ಇದ್ದಾನೆ, ಕೃತು ಆ ಯಜ್ಞವನ್ನು ಏನು ಮಾಡ್ತಾ ಇದ್ದಾನೆ? ಅಸಂಪತ್ತಿ ನಿಮಿತ್ತಂ, ಅದು ಪೂರ್ಣ ಆಗುವುದಿಲ್ಲ ನನಗೆ ಡೆಫಿನೆಟ್ ಆಗಿ. ಯಾರ್ದಿದ್ದ ಮಾತು ನಚಿಕೇತ ಮಾಡಿ ಏನು ಉಪಯೋಗ ಇಲ್ಲ, ಇದು ಉಪಯೋಗ ಇಲ್ಲ, ಇದು ಏನೂ ಫಲ ಸಿಗುವುದಿಲ್ಲ ನಮ್ಮಪ್ಪಗೆ. ಇದರರ್ಥ ಏನು? ಅಸಂಪತ್ತಿ, ಅವನೇನು ಅಂದ್ಕೊಂಡಿದ್ದ ಅದು ಪ್ರಾಪ್ತವಾಗಲೇ ಇಲ್ಲ. ಸಂಪತ್ತಿಯನ್ನು ಪ್ರಾಪ್ತ ಆಗೋದು, ಅಸಂಪತ್ತಿಯನ್ನು ಪ್ರಾಪ್ತ ಆಗೋದಿಲ್ಲ. ಓಹೋ, ಮತ್ತೇನು ಸಿಗ್ತದೆ? ಅನಿಷ್ಟಂ ಫಲಂ. ಅಪ್ಪನಿಗೆ ಅಂದುಕೊಂಡ ಫಲ ಸಿಗೋದಿಲ್ಲ, ಅದ್ರ ಬದಲು ಏನು ಸಿಗ್ತದೆ? ಅನಿಷ್ಟವಾದ ಫಲ ಸಿಗ್ತದೆ. ಅದರ ಬದಲು ಮಯಾಪುತ್ರೇಣ ಸತ ನಿವಾರಣೀಯಾಂ, ನನ್ನನ್ನು ನನ್ನಂತಹ ಮಗನು ತ್ಯಾಗ ಮಾಡುವುದರ ಮೂಲಕವಾಗಿ ಅವನಿಗೆ ಬರುವ ಅನಿಷ್ಟವು ಏನಾಗ್ತದೆ? ನಿವಾರಣೆ ಆಗಲಿಕ್ಕೆ ಸಾಧ್ಯ ಇದೆ. ಹೇಗೆ ಸಾಧ್ಯ? ಆತ್ಮಪ್ರಧಾನೇನ, ನನ್ನನ್ನು ನಾನು ತ್ಯಾಗ ಮಾಡಿಕೊಳ್ಳುವುದರಿಂದ. ಆತ್ಮಪ್ರಧಾನೇನ, ನನ್ನನ್ನು ನಾನು ತ್ಯಾಗ ಮಾಡಿಕೊಳ್ಳುವುದರ ಮೂಲಕವಾಗಿ ಅಪಿ ಕ್ರತು ಸಂಪತ್ತಿಂ, ಆ ಮೂಲಕವಾಗಿ ಅವನ ಕರ್ಮವೂ ಕೂಡ ಅತ್ಯಂತ ಸಮೃದ್ಧವಾಗಿ ಅದು ಮುಕ್ತಾಯವಾಗ್ತದೆ. ಕೃತ್ವ ಇತ್ತೇವಂ ಮತ್ವಾ, ಅಂತ ವಿಚಾರ ಮಾಡಿ ಪಿತರಂ ಉಪಗಮ್ಯ, ತಂದೆಯನ್ನು ಸಮೀಪಿಸಿಕೊಂಡು ಹೋಗಿ ಸಹ ಉವಾಚ, ಅವನು ಹೇಳ್ತಾನೆ. ಏನಂತ ಹೇಳ್ತಾನೆ? ಪಿತರಂ, ಹೇ ತಂದೆ, ಹೇ ತಾತ, ತಾತ ದುರ್ಗತಿಂ ತಾತ ನೈಗಚ್ಚತಿ. ತಾತ ಅಂದ್ರೇನು? ಮಗನ ಮೇಲೆ ಭಾರಿ ಪ್ರೀತಿ ಬಂದಾಗ ನಾವು ಸಹಿತ ವ್ಯವಹಾರದಲ್ಲಿ ಮಾತಾಡ್ತೇವೆ, ಏ ನಮ್ಮಪ್ಪ ಹಂಗೆ ಮಾಡಬೇಡೋ ನಮ್ಮಪ್ಪ ಅಂತಂತೇವು ಮಕ್ಕಳಿಗೆ. ಏನು ಅಪ್ಪನಮ್ಮ ಅದಂತೇವೋ ಇಲ್ಲ, ಹಂಗೆ ಸಂಸ್ಕೃತದೊಳಗೂ ಅದು ಇದೆ ಫ್ರೇಸ್. ತಾತ, ಏ ತಾತ, ಏನಪ್ಪ ಯಾಕೋ ಬಂದು? ಕಸ್ಮೈ ಋತ್ವಿಕ್ ವಿಶೇಷಾಯ, ಅದು ಆವ ಋತ್ವಿಕರಿಗೆ, ಅದಾವ ವಿಶಿಷ್ಟವಾದ ಋತ್ವಿಕರಿಗೆ ದಕ್ಷಿಣಾರ್ಥಂ, ದಕ್ಷಿಣಾರೂಪದಲ್ಲಿ ಮಾಂ ದಾಸ್ಯಸಿ, ನನ್ನನ್ನು ಕೊಡುತ್ತೀಯ. ಹೋಗಿರ್ತಾನೆ ಅವ ಡೆಫಿನೆಟ್ಲಿ, ಅಲ್ಲಿ ಯಜ್ಞ ಸಮೀಪ ಹೋಗಿರ್ತಾನೆ. ಅಪ್ಪ ಅಪ್ಪ ಅಪ್ಪ ಅಂತ ಕೂಗಿರ್ತಾನೆ. ಮತ್ತು ನನ್ನನ್ನು ಯಾರಿಗೆ ಕೊಡ್ತೀಯ? ದಾನ ರೂಪದೊಳಗೆ, ದಕ್ಷಿಣ ದಾನ ರೂಪದೊಳಗೆ ನನ್ನನ್ನು ಯಾರಿಗೆ ಕೊಡ್ತೀಯ ಅಂತ ಕೇಳಿರ್ತಾನೆ. ಇವನು ಸ್ವಾಹ ಅನ್ಕೋತ ಕೂತಿರ್ತಾನೆ. ಒಂದು ಸಲ ಎರಡು ಸಲ ಕೇಳಿಸೋದಿಲ್ಲ, ಮತ್ತೆ ಸ್ವಲ್ಪ ಇರಿಟೇಟ್ ಆಗುವಂಗೆ ಜೋರಾಗಿ ಅವನು ಕೂಗ್ತಾನೆ. ಆವಾಗ ಇವನು ತಲೆ ಕೆಟ್ಟುಬಿಡ್ತದೆ, ಏನು ಹಂಗೆ ಹುಚ್ಚುಚ್ಚಾರ ಮಾತಾಡ್ತೀವಿ ಹೋಗು ಅಂತ ಅಂದಿರ್ತಾನೆ. ಮತ್ತೆ ಬರ್ತಾನೆ ದ್ವಿತೀಯಂ, ಮತ್ತೆ ಬರ್ತಾನೆ ತೃತೀಯಂ. ಈ ಪ್ರಕಾರವಾಗಿ ಮೂರು ಸಲವೂ ಅವನ ಪ್ರಶ್ನೆಯನ್ನು ಕೇಳ್ತಾನೆ. ಏನಂತ ಪ್ರಶ್ನೆ ಕೇಳ್ತಾನೆ? ನನ್ನನ್ನು ಯಾರಿಗೆ ದಾನ ಮಾಡುತ್ತೀಯಾ? ದಕ್ಷಿಣಾರೂಪದಲ್ಲಿ ನನ್ನನ್ನು ಯಾರಿಗೆ ದಾನ ಮಾಡುತ್ತೀಯಾ? ಏವ ಮುಕ್ತೇನ ಪಿತೃ ಉಪೇಕ್ಷ್ಯ ಉಪೇಕ್ಷ್ಯಮಾಣಃ ಅಪಿ, ಪಿತೃ ಉಪೇಕ್ಷ್ಯಮಾಣಃ ಅಪಿ, ಪಿತೃ ಉಪೇಕ್ಷ್ಯಮಾಣಃ ಅಪಿ ದ್ವಿತೀಯಂ ತೃತೀಯಂ ಅಪಿ ಉವಾಚ ಕಸ್ಮೈ ಮಾಂ ದಾಸ್ಯಸಿ, ಕಸ್ಮೈ ಮಾಂ ದಾಸ್ಯಸಿ ಇತಿ, ನಾಯಂ ಕುಮಾರ ಸ್ವಭಾವಃ ಇತಿ ಕ್ರುದ್ಧಃ ಕ್ರುದ್ಧಃ ಸನ್ ಪಿತಾ ತಂ ಹ ಪುತ್ರಂ ಕಿಲ ಉವಾಚ ಮೃತ್ಯವೇ ವೈವಸ್ವತಾಯ ತ್ವಾ ತ್ವಾ ತ್ವಾ ತ್ವಾಂ ದದಾಮಿ ಇತಿ, ತ್ವಾಂ ದದಾಮಿ ಇತಿ. ಫ ಫ ಹೋಗ, ಚಲಿ ಹೋಗು. ಕೊಟ್ಟೆನ್ನೋಳು. ಯಾರಿಗೆ ಕೊಟ್ಟಿ? ಹಾಂ, ಮೃತ್ಯವೇ ಕೋಸಹ ಮೃತ್ಯವೇ ವೈವಸ್ವತಾಯ. ವೈವಸ್ವತನ ಮಗನ ಹೆಸರು ಯಮ. ವೈವಸ್ವತ ಅಂದರೆ ಸೂರ್ಯ, ಸೂರ್ಯನ ಮಗ ಯಮ. ಅವನಿಗೆ ಕೊಟ್ಟೇನು ಹೋಗು. ಯಾಕೆ ಇಷ್ಟು ಯಾಕೆ ಅವನು ಜೋರಾಗಿ ಮಾತಾಡ್ತಾನೆ? ಹೇಳ್ತಾರೆ, ಏವಂ ಉಕ್ತೇನ ಪಿತೃ ಅಪೇಕ್ಷ ಪಿತೃ ಉಪೇಕ್ಷ್ಯಮಾಣ ಅಪಿ. ತಂದೆ ಏನು ಮಾಡ್ತಾನೆ? ಉಪೇಕ್ಷೆ ಮಾಡ್ತಾನೆ. ಇದು ಉಪೇಕ್ಷೆ ಅಂತ ಹೋಗಚ್ಚೆ ಹೋಗಿ ಉಪೇಕ್ಷೆ. ಹಾಂ, ಅನಾದರ ನೆಗ್ಲೆಕ್ಟ್ ನೆಗ್ಲೆಕ್ಟ್ ಮಾಡ್ದ ಹುಡುಗಲ್ವಾ ನೆಗ್ಲೆಕ್ಟ್ ಮಾಡ್ದ. ಮಕ್ಕಳು ಸುಮ್ಮನೆ ಕೇಳ್ತಿರ್ತವೆ, ಆದರೆ ಅವ ನೆಗ್ಲೆಕ್ಟ್ ಮಾಡಿದ ನಂತರವೂ ಕೂಡ ಮತ್ತೆ ಬರ್ತಾನೆ. ದ್ವಿತೀಯಂ ಮತ್ತೂ ನೆಗ್ಲೆಕ್ಟ್ ಮಾಡ್ತಾನೆ, ತೃತೀಯಂ ಮತ್ತೆ ಬರ್ತಾನೆ, ತೃತೀಯಂ ಅಪಿ ಉವಾಚ. ಏನು ಉವಾಚ? ಕಸ್ಮೈ ಮಾಂ ದಾಸ್ಯಸಿ, ಕಸ್ಮೈ ಮಾಂ ದಾಸ್ಯಸಿ ಅಂತ ಮತ್ತೆ ಕೇಳ್ತಾನೆ. ಅವಾಗ ಇದು ಕುಮಾರ ಸ್ವಭಾವ ಅಲ್ಲ, ಇದು ಮಕ್ಕಳು ಮಾಡುವಂಥ ಸ್ವಭಾವ ಅಲ್ಲ, ಇದು ಇವ ಬೇಕಂತ ನನಗೆ ಇರಿಟೇಟ್ ಮಾಡಲಿಕ್ಕತ್ತ. ಈ ಮಗು ಆದರೆ ಕ್ಷಮ ಮಾಡ್ಬೋದು, ಹೋಗು ಸ್ವಲ್ಪ ಹೋಗಿ ಆಚೆಗೆ ಹೋಗನ್ಬೋದು. ಇಲ್ಲ ಇಲ್ಲ, ಇವನು ಸರಿಯಾಗಿ ಬುದ್ಧಿ ಕಲಿಸ್ತೇನೆ ಅವನಿಗೆ. ಹಾಂ, ಕುಮಾರ ಸ್ವಭಾವ ಇತಿ ಕ್ರುದ್ಧ ಸನ್, ಅತ್ಯಂತ ಸಿಟ್ಟಿನಿಂದ ಪಿತಾ. ತಮ್ಮ ಪುತ್ರಂ ಕಿಲ ವಾಚ, ತನ್ನದೇ ಆದ ಆ ಮಗನನ್ನು. ಇವೆಲ್ಲ ಭಾಳ ಮುಖ್ಯವಾದ ಶಬ್ದಗಳು. ತನ್ನ ಮಗನನ್ನೇ ಅಂದರೆ ಏನಿದೆ ಅರ್ಥ? ತನ್ನ ಮಗನನ್ನೇ ವಿರೋಧ ಮಾಡ್ತಾನೆ. ಇದು ಭಾಳ ವಿಶೇಷ. ತನ್ನ ಮಗನನ್ನು ಉದ್ದೇಶಿಸಿ ಅವನು ವಿರೋಧ ಮಾಡ್ತಾನೆ. ಮೃತ್ಯವೇ ಏನು? ಮೃತ್ಯವೇ ಯಾರು ಮೃತ್ಯು? ವೈವಸ್ವತಾಯ ತ್ವಾಂ ದದಾಮಿ ಇತಿ, ನಿನ್ನನ್ನು ವೈವಸ್ವತನ ಮಗನಾದಂತಹ ಮೃತ್ಯುವಿಗೆ ಕೊಡ್ತೇನೆ, ಹೋಗು. ಬ್ರಾಹ್ಮಣನ ಮುಖದಿಂದ ಒಂದು ಸಲ ಈ ಮಾತು ಬಂದರೆ ವಾಪಸ್ ತಗೊಳ್ಳೋ ಪ್ರಶ್ನೆ ಇಲ್ಲ. ಆಗಿನ ಬ್ರಾಹ್ಮಣ್ಯ ಆಗಿತ್ತು. ಹೀಗಾಗಿ ಬ್ರಾಹ್ಮಣ ವಾಸ್ ಕ್ರೌನ್ಡ್ ಆಸ್ ದ ಹೆಡ್ ಆಫ್ ದಿ ಸೊಸೈಟಿ, ಸಮಾಜದ ಹಿರಿಯ ವ್ಯಕ್ತಿಯಾಗಿದ್ದ. ಪ್ರತಿಯೊಂದು ಗ್ರಾಮವೂ ಕೂಡ ಬ್ರಾಹ್ಮಣ್ಯತ್ವದಿಂದ ಕೂಡಿದ್ದಾಗಿತ್ತು. ಶಾನ್ಭೋಗರು, ಇನಾಮದಾರರು, ಯಜಮಾನರು, ಜಮೀನ್ದಾರರು, ಇನ್ಕ್ಲೂಡಿಂಗ್ ಗೌಡಾಸ್ ಅಂದರೆ ಗ್ರಾಮವನ್ನು ಕಾಯೋರು ಅಂತ ಇರ್ತಾರೆ, ಅವ್ರಿಗೆ ಗೌಡರು ಅಂತ. ಅವರು ಡಬಲ್ ಡಬಲ್ ಬಾರ್ ಗನ್ ಇರ್ತಿತ್ತು ಅವ್ರ ಹತ್ರ, ಗೌಡ. ಅವರು ಬ್ರಾಹ್ಮಣರೇ, ಗೌಡರು ಬ್ರಾಹ್ಮಣರೇ. ಒಂದು ಹಳ್ಳಿ ಸೆಟಪ್ ಆಗಿತ್ತು, ಮತ್ತು ಇಡೀ ನಮ್ಮ ದೇಶ ಹಳ್ಳಿಗಳಿಂದ ಕುಡಿದ ದೇಶವೇ ನಮ್ಮದು. ಇಡೀ ನಮ್ಮ ದೇಶವೇ ಇವತ್ತಿಗೂ ಕೂಡ ಎಲ್ಲ ಸಿಟಿಗಳು ಎಷ್ಟಿವೆ, ದಾವಣಗೆರೆ, ಹುಬ್ಬಳ್ಳಿ ಅಂಥ ಸಿಟಿಗಳು ಇಡೀ ಕರ್ನಾಟಕದಲ್ಲಿ ಎಷ್ಟಿವೆ? ಒಂದು 25-30 ಬರ್ಬೋದು. ಹಳ್ಳಿಗಳು ಎಷ್ಟಿವೆ? ಒಂದು 40,000 ಹಳ್ಳಿವೆ. 40,000 ಹಳ್ಳಿವೆ, ಇನ್ನೂ ಜಾಸ್ತಿ ಇರಬೇಕು ನನಗೆ ಗೊತ್ತು. 4,000 ಇರಬೇಕು ಅಷ್ಟು. ಇಷ್ಟು ಇಲ್ಲೇ ನೋಡಿ, ಮಲಗಿನ ಸುತ್ತಮುತ್ತಲು 40 ಹಳ್ಳಿವೆ ಇಲ್ಲೇ. ನಿಮ್ಮದೇ ಲೆಕ್ಕ ಹಾಕಿರಿ, 40 ಹಳ್ಳಿ ಬರೀ ಮಲಗಿನ ಸುತ್ತಮುತ್ತಲು. ಅದಕ್ಕೆ ಮಹಾತ್ಮ ಗಾಂಧಿ ಹೇಳಿದ್ದು, ಹಳ್ಳಿಗಳನ್ನು ಸಮೃದ್ಧಪಡಿಸಿದ್ದಾದ್ರೆ ಇಡೀ ದೇಶ ಸಮೃದ್ಧವಾಗ್ತದೆ. ಆ ಫಿಲಾಸಫಿ ಮಹಾತ್ಮ ಗಾಂಧಿಗೆ ಜೈ ಫಿಲಾಸಫಿನೇ ಹೊರಟೋಯ್ತು, ಬರೀ ಜೈ ಒಂದೇ ಉಳಿತು. ಸೊ ಇವನು ಅದರ ಮಾತು ಕೇಳ್ಕೊತಾನೆ, ಕೇಳ್ಕೊಂಡು ಅದರ ಬಗ್ಗೆ ಯೋಚನೆ ಪ್ರಾರಂಭ ಮಾಡ್ತಾನೆ. ನನಗೆ ಯಮನಿಗೆ ಕೊಟ್ಟೆ ಅಂತ ಹೇಳಿದ್ನಲ್ಲ, ಯಾಕೆ ಅಂತ ಯೂಸ್ಲೆಸ್ ಹುಡುಗನ ನಾನು? ನಮ್ಮ ಅಪ್ಪನಿಗೆ ಅಂತಹ ನಿರುಪಯುಕ್ತವಾದ ಹುಡುಗನಿ ನಾನು. ಹೋಗಪ್ಪ ನಮ್ಮಲ್ಲಿ ಹೇಳ್ತಾರೆ ನೋಡಿ, ವ್ಯವಹಾರದಲ್ಲಿ ತೌಡಿಗೆ ಮಾರಾಟ ಮಾಡಿ ನೋಡಿ. ತೌಡು ಕೊಟ್ಟು ಕೊಂಡ್ಕೊಂಡೇನು ನೀನು ಅಂತ ಹೇಳ್ತಾರಲ್ಲ ಹಂಗೆ. ನಾ ಅಂತ ನಿರುಪಯುಕ್ತ ಮಗನ ರೀ, ಅದು ಹೆಂಗೆ ನಮ್ಮಪ್ಪ ಹಿಂಗೆ ಹೇಳ್ದ? ಬಹೂನಾಮೇಮಿ ಪ್ರಥಮ, ಬಹೂನಾಮೇಮಿ ಮಧ್ಯಮ, ಕಿಂಸಿದ್ ಕಿಂ ಸ್ವಿದ್ ಕಿಂ ಸ್ವಿದ್ ಕಿಗುಂ ಬೇಕದು, ಕಿಗುಂ ಸ್ವಿದ್ಯಮಸ್ಯ ಕರ್ತವ್ಯಂ ಯನ್ಮಯಾದ್ಯ ಕರಿಷ್ಯತಿ ಬಹೂನಾಮೇಮಿ ಪ್ರಥಮಃ ಬಹೂನಾಮೇಮಿ ಮಧ್ಯಮಃ ಕಿಂ ಸ್ವಿದ ಯಮಸ್ಯ ಕರ್ತವ್ಯಂ ಕಿಗುಂ ಸ್ವಿದ್ ಯಮಸ್ಯ ಕರ್ತವ್ಯಂ ಯನ್ಮಯಾದ್ಯ ಕರಿಷ್ಯತಿ. ವಿಚಾರ ಮಾಡ್ತಾನೆ, ನಾನಂತಹ ಭಾರಿ ಉಪಯುಕ್ತ ಹುಡುಗ ಅಂತ ಹೇಳಲಿಕ್ಕೂ ಆಗೋದಿಲ್ಲ, ಬಟ್ ನಾನು ನಿರುಪಯುಕ್ತ ಹುಡುಗ ಅಂತ. ಭಾರಿ ನಿರುಪಯುಕ್ತ ಹುಡುಗಂತೂ ಅಲ್ಲ, ಉಪಯುಕ್ತ ಹಾಂ ಇರಬಹುದು, ಆದರೂ ಯಮನಿಗೆ ನನ್ನನ್ನು ದಾನ ಮಾಡುವಂತಹ ಕೆಟ್ಟ ಹುಡುಗ ನಾನು. ಆದರೂ ನಮ್ಮ ಅಪ್ಪ ಹೇಳಿದ ನನಗೆ, ನಾನು ಇದ್ರ ಬಗ್ಗೆ ಏನಾದರೂ ವಿಚಾರ ಮಾಡಬೇಕು ಅಂಥೇಳಿ ಬಯಸ್ಕೊಂಡು ಹೋಗಿ ಅಲ್ಲಿ ಕೂತ್ಕೊಂಡು ಇಷ್ಟು ವಿಚಾರ ಮಾಡ್ತಾನೆ. ಸಹ ಏವಂ ಉಕ್ತಃ ಪುತ್ರಃ ಏಕಾಂತಿ ಪರಿದೇವ ಯಾಂಚಕಾರ ಕಥಮಿತಿ ಉಚ್ಯತಿ. ಬಯಸ್ಕೊಂಡು ಮುಖ ಕೆಳಗೆ ಹಾಕ್ಕೊಂಡು ಐ ಆಮ್ ಶೂರ್ ಅಷ್ಟು ಅನಿಸ್ಕೊಂಡ ಮೇಲೆ ಮುಖ ಮೇಲೆ ಎತ್ಕೊಂಡಂತೂ ಹೋಗಲಿಕ್ಕಿಲ್ಲ, ನಾವು ಮುಖ ಕೆಳಗೆ ಹಾಕ್ಕೊಂಡೇ ಹೋಗಿರ್ತಾನೆ. ಹೋಗಿ ಒಂದು ಕಂಬದ ಹತ್ತಿರ, ಒಂದು ಗೋಡೆ ಹತ್ತಿರ ಸೊಟ್ಟ ಮುಖ ಮಾಡಿಕೊಂಡು ಕೂತ್ಕೊಂಡು ವಿಚಾರ ಮಾಡಿ ಶುರು ಮಾಡ್ತಾನೆ. ಸಹ ಅಮನ್ಯತ ಏಕಾಂತೆ, ಯಾರು ಬರದೇ ಇರೋ ಜಾಗ ಅದು. ಹುಡುಗನ ಹಂಗೆ ಮಾಡ್ತಾವ, ಹೋಗಿರೋ ಮೂಲೆ ಆಗ ಬಾಗಿಲ ಸಂಧ್ಯಾಗ. ನಾವು ಸಣ್ಣವರಿದ್ದಾಗ ನಮ್ಮ ಮನೇಲಿ ಒಂದು ಕಿಡಿಕಿ ಇತ್ತು, ಅಲ್ಲಿ ಇರುವಾದ ಕೂಡ ಬಲಗಡೆ ಒಂದು ದೊಡ್ಡ ಕಿಡಿಕಿ ಇತ್ತು, ವೀರಭದ್ರ ದೇವಸ್ಥಾನ ಮುಖ ಮಾಡಿ ಹಾಂ, ಅದು ಎಷ್ಟು ದಪ್ಪಿತ್ತು ನೋಡಿದ್ಯಾ, ಅದ್ರ ಒಳಗೆ ಹತ್ತಿ ಕೂತ್ಬಿಟ್ಟಿತ್ತು ಅಳ್ಕೋತ ಹುಯ್ಯನ್ ಏಕಾಂತೆ. ನಮ್ಮ ದೃಷ್ಟಿಯೋಗ ಅದ ಏಕಾಂತಪ್ಪ, ಅಥವಾ ಯಾವುದೋ ಕತ್ಲಿ ಕೊನೆಯಾಗ ಅಲ್ಲಿ ನೋಡಿದ್ರೆ ಒಂದು ಕಂಬಳಿ ತೂಗ ಇರ್ತಿತ್ತು, ಆ ಕಂಬಳಿ ತೂಗ ಹಾಕಿದ್ದನ್ನು ನೋಡೇ ನಮಗೆ ಅರ್ಧ ಭಯ ಆಗ್ಬೋದು, ಆದ್ರೆ ಆ ಟೈಮ್ನೊಳಗೆ ಅದೇ ಏಕಾಂತ ನಮಗೆ. ಅಲ್ಲಿ ಹೋಗಿ ಅಳೋದು, ಅಲ್ಲಿ ಹೋಗಿ ವಿಚಾರ ಇವ ಅಟ್ಲೀಸ್ಟ್ ವಿಚಾರ ಮಾಡ್ತಾನೆ, ಅಳ್ಳಿಲ್ಲ ಇವ ವಿಚಾರ ಮಾಡ್ತಾನೆ. ಏನು ಈವ ಮುಕ್ತ ಪುತ್ರ ಏಕಾಂತೆ ಪರಿದೇವ ಯಾಂಚಕಾರ, ಅದ್ರ ಬಗ್ಗೆ ಅವನು ಆಲೋಚನೆಯನ್ನು ಮಾಡ್ತಾನೆ. ಕಥಂ, ಯಾವ ರೀತಿ ಆಲೋಚನೆ ಮಾಡ್ತಾನೆ? ಅದಕ್ಕಾಗಿ ಈ ಶ್ಲೋಕ, ಬಹುನಾಮೇಮಿ ಪ್ರಥಮ ಬಹುನಾಮೇಮಿ ಮಧ್ಯಮ ಕಿಗುಂ ಸ್ವಿತ್ ಯಮಸ್ಯ ಕರ್ತವ್ಯಂ ಎನ್ ಮಯಾದ್ಯ ಕರಿಷ್ಯತಿ. ಆ ಯಮನ ಹತ್ರ ನನಗೆ ಕಳಿಸುವಂಥದ್ದೇನಿದೆ, ಯಮನ ಹತ್ತಿರ ನನ್ನನ್ನು ಕಳಿಸುವಂಥದ್ದೇನಿದೆ, ಏನು ಅಂತ ಕೆಟ್ಟುಡು ನಾನು ಹಾಗೆ ಅವನು ವಿಚಾರ ಮಾಡ್ತಾನೆ. ಕಿಂ ಕರ್ತವ್ಯಂ, ಯಮನಿಗೆ ಕೊಟ್ಟೇನೆ ಹೋಗೋದು, ಯಾಕೆ ಹೇಳ್ದ ನಮ್ಮಪ್ಪ ಆಲೋಚನೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೇ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ ಜಯ.